ನಮಸ್ಕಾರ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ ಇದು. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. 5:30:35 ಸಮಯವಾಗಿದೆ. ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ಬಾನುಲಿ ಬಂಧು ಚಂದು. ಸಂಜೆಯ ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮಗಳು ಇದೀಗ ಆರಂಭವಾಗಲಿವೆ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ. ಈಗ ಕೃಷಿರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣಿನ ನೊಣ ಮತ್ತು ಓಟೆ ಕೊರಕ ನಿಯಂತ್ರಣ, ಈ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಎನ್ ಸುಮಿತ್ರಮ್ಮ ಅವರೊಂದಿಗೆ ಸಂದರ್ಶನ. ಆನಂತರ ಮೇವಿನ ಸಮರ್ಥ ಬಳಕೆ, ಈ ಕುರಿತು ಮಾಹಿತಿ ಪ್ರಸಾರವಾಗುವುದು. ಉದ್ಯೋಗವಾಣಿ ಕೇಳುವರೆ, ನನ್ನ ಹೆಸರು ಸುಮನ್ ಅಂತ. ಎಸ್ಎಸ್ಎಲ್ಸಿ ಪಾಸ್ ಆದ ನಂತರ 2014 GTTC ಹರಿಯರ ಡಿಪ್ಲೊಮಾ ಕೋರ್ಸ್ ಅನ್ನು ಪಡೆದಿದ್ದೇನೆ. ಈಗ ಸೀನಿಯರ್ ಇಂಜಿನಿಯರ್ ಆಗಿ ಮೈನಿಂಗ್ ಪ್ರಿಸಿಷನ್ ಪ್ರಾಡಕ್ಟ್ಸ್ ಲಿಮಿಟೆಡ್ ಬ್ಯಾಂಗ್ಳೂರಲ್ಲಿ ವರ್ಷಕ್ಕೆ 500,000 ಕೆಲಸದಲ್ಲಿ ಸೇರಿದ್ದೇನೆ. ನೀವು ನಿಮ್ಮ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ GTTC ಕೋರ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ನಮಸ್ಕಾರ ಡಾಕ್ಟರ್ ಸುಮಿತ್ರಮ್ಮ ಅವರೇ. ಶ್ರೀಯುತರಿಗೆ ನನ್ನ ನಮಸ್ಕಾರಗಳು. ನಮ್ಮಲ್ಲಿ ನಾವು ಮಾವಿನ ಬೆಳೆಯನ್ನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೀತಾ ಇರ್ತೀವಿ. ಹೌದು. ಈ ಒಂದು ಮಾವಿನ ಬೆಳೆಗೆ ಬರುವಂಥ ಮುಖ್ಯವಾದ ಒಂದು ಕೀಟಪೀಡೆಗಳಲ್ಲಿ ವಿಶೇಷವಾಗಿ ಈ ಒಂದು ಹಣ್ಣು ಮಾಗುವಂಥ ಸಂದರ್ಭದಲ್ಲಿ ಬರುವಂಥ ಒಂದು ಕೀಟ ಅಂದರೆ ಹಣ್ಣಿನ ನೊಣ. ಜೊತೆಗೆ ಮಾವನ್ನು ಬಾಧಿಸುವಂಥ ಇನ್ನೊಂದು ಪ್ರಮುಖವಾದಂಥ ಕೀಟಪೀಡೆ ಅಂದರೆ ಓಟೆ ಕೊರಕ ಅಥವಾ ಓಟೆ ಹುಳು ಅಂತ. ಇವುಗಳ ಒಂದು ಬಾಧೆ ಯಾವ ರೀತಿ ಇರುತ್ತೆ, ಇದರ ನಿಯಂತ್ರಣ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ನಮ್ಮ ರೈತ ಬಾಂಧವರು ಅನ್ನೋದ್ರ ಬಗ್ಗೆ ತಾವಿವತ್ತು ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗ ಮೊದಲಿಗೆ ಈ ಮಾವಿನ ಹಣ್ಣಿನ ನೊಣದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಈ ಮಾವಿನ ಹಣ್ಣಿನ ನೊಣ ಮುಖ್ಯವಾಗಿ ಮಾವು ಹಣ್ಣಾಗುವ ಸಮಯದಲ್ಲಿ ಬರುವಂಥದ್ದು. ಇದನ್ನು ಇಂಗ್ಲಿಷಲ್ಲಿ ಮ್ಯಾಂಗೋ ಫ್ರೂಟ್ ಫ್ಲೈ ಅಂತ ಕರಿತೇವೆ. ಈ ನೊಣವನ್ನು ವೈಜ್ಞಾನಿಕವಾಗಿ ಬ್ಯಾಕ್ಟ್ರೋಸೆರಾ ಡಾರ್ಸಾಲಿಸ್ ಎಂದು ಕರೆಯುತ್ತೇವೆ. ಈ ಪ್ರೌಢ ನೊಣ ಕಂದು ಬಣ್ಣ ಹೊಂದಿರುತ್ತದೆ. ಇದು ಸಾಮಾನ್ಯವಾಗಿ ಮನೆಯಲ್ಲಿ ಕಂಡುಬರುವ ನೊಣದ ಪ್ರಭೇದಕ್ಕೆ ಸೇರಿದೆ ಇದು. ಅಂದರೆ ಈ ಒಂದು ಮಾವಿನ ಹಣ್ಣಿನ ನೊಣ ಅಂತ ತಾವು ಹೇಳಿದ್ರಲ್ಲ, ಇದರ ಜೀವನ ಚರಿತ್ರೆ ಯಾವ ರೀತಿಯಾದಂಥ ಜೀವನ ಚರಿತ್ರೆ ಅಂತೀರಿ? ಇದರ ಜೀವನ ಚರಿತ್ರೆ ನೋಡೋದಾದರೆ, ಇದು ಮಾವು ಹಣ್ಣಾಗುವ ಸಮಯದಲ್ಲಿ ಇದರ ಹಾವಳಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ನೊಣಗಳು ಮಾವನಷ್ಟೇ ಅಲ್ಲದೆ ಬೇರೆ ಹಣ್ಣುಗಳನ್ನು ಸಹ ಬಾಧಿಸ್ತವೆ, ಹಾನಿ ಮಾಡುತ್ತವೆ. ಮುಖ್ಯವಾಗಿ ಸೀಬೆಹಣ್ಣು, ಬಾರೆಹಣ್ಣು, ಈ ಹಣ್ಣುಗಳನ್ನು ಹಾನಿ ಮಾಡುತ್ತೆ. ಮಾವು ಅಂದರೆ ಇದಕ್ಕೆ ಹೆಚ್ಚು ಇಷ್ಟ. ಮಾವು ಕಾಲ ಶುರು ಆಯಿತು ಅಂದರೆ ಮಾವಿನ ಹಣ್ಣುಗಳಿಗೆ ಎಲ್ಲ ಕಡೆಯಿಂದ ಮುತ್ತಿಕೊಳ್ತವೆ. ಈ ಹೆಣ್ಣು ನೊಣಗಳು ಮಾವಿನ ಹಣ್ಣಿನ ಸಿಪ್ಪೆಯ ಕೆಳಗಡೆ 10-50 ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಇಡುತ್ತವೆ. ಈ ಮೊಟ್ಟೆಗಳು ಬಿಳಿ ಬಣ್ಣ ಹೊಂದಿದ್ದು ಅವುಗಳು 1 mm ಅಷ್ಟು ಉದ್ದ ಇರುತ್ತವೆ. ನೀವು ಸಿಪ್ಪೆನೇನಾದರೂ ಸ್ವಲ್ಪ ತೆಗೆದು ನೋಡಿದಾಗ ದ್ರಾಕ್ಷಿ ಗೊಂಚಲಿನಂತೆ ಕಂಡುಬರುತ್ತವೆ ಸಣ್ಣ ಸಣ್ಣ ಮೊಟ್ಟೆಗಳು, 10-50 ಮೊಟ್ಟೆಗಳು. ಈ ಮೊಟ್ಟೆಗಳು 1-2 ಒಡೆದು ಮರಿ ಹುಳುಗಳಾಗಿ ಅವು ಹಣ್ಣನ್ನ ತಿನ್ನಕ್ಕೆ ಶುರು ಮಾಡುತ್ತವೆ. ಈ ಮರಿ ಹುಳುಗಳು, ಇವುಗಳನ್ನ ಇಂಗ್ಲಿಷಲ್ಲಿ ಮ್ಯಾಗೆಟ್ಸ್ ಅಂತ ಹೇಳ್ತೀವಿ, ಈ ಬಿಳಿ ಬಣ್ಣ ಹೊಂದಿದ್ದು ಇವು ಕೋನಾಕೃತಿಯನ್ನು ಹೊಂದಿರುತ್ತವೆ, ಅಂದರೆ ಕೋನ್ ಶೇಪ್ಡ್ ಲಾರ್ವೆ ಅಂತ ಹೇಳ್ತೀವಿ ಇರುತ್ತೆ. ಇವುಗಳಿಗೆ ಕಾಲು ಇರೋದಿಲ್ಲ ಮತ್ತೆ ತಲೆನೂ ಇರೋದಿಲ್ಲ ಇವಕ್ಕೆ. ಪೂರ್ತಿ ಬೆಳೆದ ಮರಿ ಹುಳುಗಳು 1 cm ಅಷ್ಟು ಉದ್ದ ಬೆಳೆಯುತ್ತವೆ. ಇವು 11-15 ಹಣ್ಣಿನ ಒಳಗಡೆ ತಿಂದು ನಂತರ ಹಣ್ಣನ್ನು ಕೊರೆದು ರಂಧ್ರ ಮಾಡಿ ಹಣ್ಣಿನಿಂದ ಹೊರಗಡೆ ಬಂದು ಕೆಲವು ಸಲ ಜಿಗಿತವೆ ಅವು, ಹೊರಗಡೆಗೆ ಜಿಗಿದು ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗುತ್ತವೆ. ಆಮೇಲೆ ಈ ಕೋಶವು ಕಂದು ಬಣ್ಣ ಹೊಂದಿರುತ್ತದೆ. ಸೊ ಇದು ಮಣ್ಣಿನಲ್ಲಿ 5-10 ಸೆಂಟಿಮೀಟರ್ ಆಳದಲ್ಲಿ ಕೋಶಾವಸ್ಥೆಗೆ ಹೋಗುತ್ತದೆ. ಇದು ಒಂದು ಬೀಜದಂತೆ ಕಾಣುತ್ತದೆ. ಸೊ 10 ದಿನಗಳ ಕಾಲ ಕೋಶಾವಸ್ಥೆಯಲ್ಲಿದ್ದು ನಂತರ ಪ್ರೌಢ ನೊಣವಾಗಿ ಪರಿವರ್ತನೆ ಹೊಂದಿ ಹಾರಿಕೊಂಡು ಮಣ್ಣಿನಿಂದ ಹೊರಗಡೆ ಬರುತ್ತವೆ. ಹೀಗೆ ಹೊರಗಡೆ ಬಂದ ಪ್ರೌಢ ನೊಣವು, ನಾನೀಗಾಗಲೇ ಹೇಳಿದೆ ಕಂದು ಬಣ್ಣ ಅಂತ, ಕಂದು ಬಣ್ಣ ಹೊಂದಿದ್ದು ಇದರ ಬೆನ್ನಿನ ಮೇಲೆ ಇಂಗ್ಲಿಷ್ ಲೆಟರ್ ಟಿ ಈ ಮಾದರಿಯ ಗುರುತು ಇರುತ್ತದೆ. ಇದು ಹಳದಿ ಬಣ್ಣದಲ್ಲಿ ಇರುತ್ತದೆ ಮತ್ತೆ ಇದು ರೆಕ್ಕೆ ಬಿಚ್ಚಿದಾಗ 1 ಸೆಂಟಿಮೀಟರ್ನಷ್ಟು ಅಗಲವಿರುತ್ತದೆ. ಸೊ ನಾವ್ ಏನ್ ಹೌಸ್ ಫ್ಲೈಸ್ ಅಂತ ಹೇಳ್ತೀವಲ್ಲ ಅದ್ರಷ್ಟೇ ಗಾತ್ರ ಇರುತ್ತೆ ಹೆಚ್ಚು ಕಡಿಮೆ. ಕೋಶಾವಸ್ಥೆಯಿಂದ ಹೊರಬಂದ ನೊಣಗಳು 7-8 ದಿನಗಳ ಕಾಲ ಮೊಟ್ಟೆಯನ್ನು ಇಡುವುದಿಲ್ಲ. ಸೊ ಅವು ಹೂಗಳ ಮಕರಂದ ಇರೋದು ಅಥವಾ ಹಣ್ಣಿನ ರಸ ಇರೋದು ಹೀಗೆ ತಿನ್ಕೊಂಡು 8 ದಿನಗಳ ನಂತರ ಮೊಟ್ಟೆ ಇಡಲು ಪ್ರಾರಂಭಿಸುತ್ತವೆ. ಒಂದು ನೊಣ ಹೆಚ್ಚು ಅಂದರೆ 3,000 ಮೊಟ್ಟೆಗಳನ್ನು ಇಡಬಲ್ಲದು. ಆದರೆ ಸಾಮಾನ್ಯವಾಗಿ ಸರಾಸರಿ 1,200-1,500 ಒಂದು ನೊಣ ಮೊಟ್ಟೆ ಇಡಬಲ್ಲದು. ಪ್ರೌಢಾವಸ್ಥೆಯಲ್ಲಿ ಇವು 30-35 ದಿನಗಳು ಬದುಕಿರುತ್ತವೆ. ಮೊಟ್ಟೆಯಿಂದ ಪ್ರೌಢ ನೊಣವಾಗುವುದಕ್ಕೆ 22-27 ದಿನಗಳು ಬೇಕು. ಈಗ ಮೊಟ್ಟೆಯಿಂದ ಮೊಟ್ಟೆಗೆ ಅಂದ್ರೆ 7-8 ದಿನಗಳ ಕಾಲ ಈ ನೊಣ ಮೊಟ್ಟೆ ಇಡುವುದಿಲ್ಲ. ಮೊಟ್ಟೆಯಿಂದ ಮೊಟ್ಟೆಗೆ 30-35 ದಿನಗಳು ಬೇಕಾಗುತ್ತದೆ. ಅಂದ್ರೆ ಈ ಮಾವಿನ ಹಣ್ಣಿನ ನೊಣ ಏನು ಹಾನಿ ಮಾಡುತ್ತಲ್ಲ ಈ ಮಾವಿನ ಮೇಲೆ, ಆ ಚಿಹ್ನೆಗಳು ಹೇಗಿರ್ತವೆ ಅಂತೀರಿ? ಈ ಹೆಣ್ಣು ನೊಣ ಹಣ್ಣುಗಳ ಮೇಲೆ ತನ್ನ ಮೊಟ್ಟೆ ಇಡುವ ಅಂಗಾಂಶ ಅಂದ್ರೆ ನಾವು ಓವಿಪಾಸಿಟರ್ ಅಂತ ಹೇಳ್ತೀವಿ, ಈ ಅಂಗಾಂಶದಿಂದ ಚುಚ್ಚಿ ಸಿಪ್ಪೆಯ ಕೆಳಭಾಗದಲ್ಲಿ 10-50 ಮೊಟ್ಟೆಗಳನ್ನು ಇಡುತ್ತದೆ. ಸೊ ಇದು ಮಾಡಿದ ಗಾಯದಿಂದ ಅಥವಾ ರಂಧ್ರದಿಂದ ಅಂಟು ದ್ರಾವಣ ಹೊರಗೆ ಬರುತ್ತದೆ, ಸ್ರವಿಸುತ್ತದೆ. ಅದು ಎಲ್ಲೆಲ್ಲಿ ಮೊಟ್ಟೆ ಇಡುತ್ತದೋ ಅಲ್ಲಿಂದ ಅಂಟು ದ್ರಾವಣ ಸ್ರವಿಸುತ್ತದೆ. ಇದು ಮೊದಲನೇ ಚಿಹ್ನೆ. ಆಮೇಲೆ 1-2 ದಿನಗಳಲ್ಲಿ ಮೊಟ್ಟೆ ಒಡೆದು ಮರಿಹುಳುಗಳು ಬರುತ್ತವೆ, ಅವು ಹಣ್ಣನ್ನು ತಿನ್ನಲಿಕ್ಕೆ ಶುರು ಮಾಡುತ್ತವೆ. ಕ್ರಮೇಣ ಹಣ್ಣು ಕೊಳೆಯುವುದಕ್ಕೆ ಪ್ರಾರಂಭವಾಗುತ್ತದೆ. ಹಣ್ಣು ಕೊಳೆತಂಗೆ ನಂತರ ಮರದಿಂದ ಉದುರಿ ಕೆಳಗೆ ಬೀಳುತ್ತದೆ. ಸೊ ಇದಲ್ಲದೆ ಕೊಯ್ಲಾದ ನಂತರವೂ ಸಹ ಸೊ ಇವು ಹಣ್ಣುಗಳಿಗೆ ಆಕರ್ಷಣೆ ಹೊಂದಿ ಹಣ್ಣುಗಳ ಸಿಪ್ಪೆಯ ಕೆಳಗೆ ಮೊಟ್ಟೆ ಇಡುವುದು ಉಂಟು. ಅಂದ್ರೆ ಇವು ಆಮೇಲೆ ಸಾಕಷ್ಟು ಕೊಳೆತು ಬಿಟ್ಟು ಕೆಳಗಡೆ ಬೀಳ್ತವೆ ಅಂತ ಹೇಳ್ತೀರಿ. ಹೌದು ಹೌದು. ಇನ್ನ ಈ ಒಂದು ಮಾವಿನ ಹಣ್ಣಿನ ನೊಣದ ನಿರ್ವಹಣೆಗಾಗಿ ನಮ್ಮ ರೈತ ಬಾಂಧವರು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತೀರಿ? ಈಗ ಕಟಾವು ಮಾಡುವ 45 ದಿನಗಳ ಮುಂಚೆ ಕೆಲವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಅವು ಯಾವುವೆಂದರೆ, ಮೊದಲನೇದಾಗಿ ವಾರಕ್ಕೊಮ್ಮೆ ಕೆಳಗಡೆ ಬಿದ್ದಿರುವ ಹಣ್ಣುಗಳನ್ನು ಹಾರಿಸಿ ಮಣ್ಣಿನಲ್ಲಿ ಹೂತಿಡಬೇಕು. ಹೂತಿಡೋದು ಅಂದ್ರೆ ಬರೀ 1-2 ಅಡಿ ಕೆಳಗಡೆ ಹೂತಿಡೋದಲ್ಲ, ಯಾಕೆ ಅಂದ್ರೆ ಕೋಶಾವಸ್ಥೆಗೆ ಹೋಗಿದ್ದು ನೊಣಗಳು ಮತ್ತೆ ಹೊರಗಡೆ ಬರುತ್ತೆ. 3-4 ಅಡಿ ಆಳದಲ್ಲಿ ಹೂತು ಮಣ್ಣನ್ನ ಮುಚ್ಚಬೇಕು. ಹಾಗಾಗಿ ನಾವು ಮೇಲ್ಗಡೆನೆ ಇವನ್ನ ಹೂತಾಕ್ಬಿಟ್ರೆ ಒಂದ್ ರೀತಿ ಕೋಶಾವಸ್ಥೆಗೆ ಅವಕಾಶ ಮಾಡ್ಕೊಟ್ಟಂಗಾಗತ್ತೆ, ನೊಣಗಳು ಈಸಿಯಾಗಿ ಹೊರಗಡೆ ಬರುತ್ತವೆ. ಸೊ ಅದಕ್ಕೆ ಒಂದ್ 3-4 ಅಡಿ ಆಳದಲ್ಲಿ ಈಗ ನಾವೇನು ಬಿದ್ದಂತ ಹಣ್ಣುಗಳನ್ನ ಹಾಕಿ ಊತಿಡ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದ ಅಂಶ. ಎರಡನೇದಾಗಿ ಮೀಥೈಲ್ ಯೂಜಿನಾಲ್ ಅಂತ ಒಂದು ರಾಸಾಯನಿಕ ಇದೆ. ಈ ರಾಸಾಯನಿಕಕ್ಕೆ ಗಂಡು ಮತ್ತೆ ಹೆಣ್ಣು ನೊಣಗಳು ಎರಡೂ ಆಕರ್ಷಿತಗೊಳ್ಳುತ್ತವೆ. ಸೊ 1 ಮಿಲಿಲೀಟರ್ನಷ್ಟು ಮೀಥೈಲ್ ಯೂಜಿನಾಲ್ ರಾಸಾಯನಿಕವನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸೊ ಅದಕ್ಕೆ 2 ಮಿಲಿ ಮೆಲಾಥಿಯಾನ್ ಅಥವಾ 2 ಮಿಲಿ ನುವಾನ್ ಕೀಟನಾಶಕವನ್ನು ಸೇರಿಸಿ ಅದನ್ನು ಆಕರ್ಷಕ ಬಲೆಗೆ ಸೊ 50-100 ಮಿಲಿ ದ್ರಾವಣವನ್ನು ಇದಕ್ಕೆ ನಾವು ಫ್ಲೈವುಡ್ ಚಿಪ್ಸ್ ಅಥವಾ ಮರದ ತುಂಡುಗಳನ್ನ ಸಣ್ಣ ಸಣ್ಣ ತುಂಡುಗಳನ್ನ ಚೂರುಗಳನ್ನ ಅದ್ದಿ ಆಕರ್ಷಕ ಬಲೆಯಲ್ಲಿ ಇಟ್ಟಾಗ ಈ ಪ್ರೌಢ ನೊಣಗಳು ಹೆಣ್ಣು ಮತ್ತು ಗಂಡು ಎರಡೂ ನೊಣಗಳನ್ನು ರಾಸಾಯನಿಕಕ್ಕೆ ಆಕರ್ಷಿತಗೊಂಡು ಬಲೆಗೆ ಬಿದ್ದು ಅದರಲ್ಲಿ ಮಿಶ್ರಿತವಾಗಿರುವ ಕೀಟನಾಶಕವನ್ನು ತಿಂದು ಸಾವನ್ನಪ್ಪುತ್ತವೆ ಅಥವಾ ನಾಶ ಆಗುತ್ತವೆ. ಸೊ ಹೀಗಾಗಿ 8-10 ಆಕರ್ಷಕ ಬಲೆಗಳು ಉಪಯೋಗಿಸಬಹುದು. ಸೊ ಇದರಿಂದ ನಾವು ಒಂದ್ ಸ್ವಲ್ಪ ಮಟ್ಟಿಗೆ ಆದ್ರೂ ನೊಣದ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು ಮತ್ತು ನಮಗೊಂದು ಅಂದಾಜು ಸಿಗುತ್ತೆ ಎಷ್ಟು ಮಟ್ಟಿಗೆ ತೋಟದಲ್ಲಿ ನೊಣಗಳಿದಾವೆ ಅಂತ ಅಂದ್ರೆ ಅಂದಾಜು ಸಿಗುತ್ತೆ, ಮತ್ತೆ ನಿಯಂತ್ರಿಸೋದಕ್ಕೂ ಸಾಧ್ಯ ಆಗುತ್ತೆ. ಇದು ಅದೇ ವಾರಕ್ಕೊಂದ್ಸಲ ಈ ರಾಸಾಯನಿಕವನ್ನ ಬದಲಾಯಿಸಿದಲ್ಲಿ ಕಂಟಿನ್ಯೂಸ್ ಆಗಿ ಇದು ಕೆಲಸ ಮಾಡುತ್ತದೆ. ಅಂದ್ರೆ ಇದು ಮೀಥೈಲ್ ಯೂಜಿನಾಲ್, ಇದು ಕೀಟಾಕರ್ಷಕ, ಅದ್ರ ಜೊತೆಗೆ ಒಂದು ಕೀಟನಾಶಕವನ್ನು ಬೆರೆಸಿ ನಾವು ವಿಶೇಷವಾಗಿ ಮರದ ಒಂದು ತುಂಡುಗಳ ಮೇಲೆ ಅದನ್ನು ಹಾಕಿ ಈ ಲಿಂಗಾಕರ್ಷಕ ಬಲೆಯಲ್ಲಿ ಇಡಬೇಕಾಗತ್ತೆ ಅಂದಿರಿ. ಇದು ಲಿಂಗಾಕರ್ಷಕ ಅಲ್ಲ, ಇದು ಲಿಂಗಾಕರ್ಷಕ ರೀತಿಯಲ್ಲೇ ಕೆಲಸ ಮಾಡುತ್ತೆ. ಇದು ಫುಡ್ ಲ್ಯೂರ್ ಅಂತ ಹೇಳ್ತೀವಿ, ಆಹಾರದ ಆಮಿಷ ಅಥವಾ ಅಟ್ರಾಕ್ಷನ್ ಅಂತ. ಇದರಲ್ಲಿ ಗಂಡು ಹೆಣ್ಣು ಎರಡು ನೊಣಗಳೂ ಆಕರ್ಷಕ ಹೊಂದುತ್ತವೆ. ಆಮೇಲೆ ಏನ್ ಮಾಡ್ಬೇಕಾಗತ್ತೆ ಅಂತೇಳಿ, ಆಮೇಲೆ ಎರಡು ಮೂರು ವಾರಕ್ಕೊಮ್ಮೆ ಮರದ ಬುಡದಲ್ಲಿರುವ ಮಣ್ಣನ್ನು ಗುದ್ಲಿಯಿಂದ ಕೆದಕ್ಬೇಕು ಅಥವಾ ಉಳುಮೆ ಮಾಡ್ಬೇಕು. ಉಳುಮೆ ಮಾಡಕ್ ಸಾಧ್ಯ ಆದ್ರೆ ಉಳುಮೆ ಮಾಡಬಹುದು. ಹೀಗೆ ಮಾಡುವುದರಿಂದ ಮಣ್ಣಿನಲ್ಲಿ ಕೋಶಾವಸ್ಥೆಗೆ ಹೋಗಿರುವ ನೊಣಗಳು ಸೂರ್ಯನ ಕಿರಣಗಳು ತಾಕಿ ನಾಶ ಹೊಂದುತ್ತವೆ. ಮತ್ತು ಸೊ ಇದರ ಮೇಲೆ ಸಾಕಷ್ಟು ಪರತಂತ್ರ ಮತ್ತು ಪರೋಪಕಾರಿ ಕೀಟಗಳು ತಿಂದು ನಾಶ ಪಡಿಸುತ್ತವೆ. ಸೊ ಇದರಿಂದ ನೊಣಗಳ ಸಂತತಿ ಕಡಿಮೆಯಾಗುತ್ತದೆ. ಇದು ಕೂಡ ಒಂದು ಬಹಳ ಮುಖ್ಯವಾದ ಅಂಶ. ಇನ್ನ ನೊಣಗಳ ಹಾವಳಿ ಜಾಸ್ತಿ ಇದ್ರೆ ಏನ್ ಮಾಡಬಹುದು ಅಂತ? ನೊಣಗಳ ಹಾವಳಿ ಹೆಚ್ಚಾಗಿದ್ರೆ ಕೊಯ್ಲಿಗೆ ಮೂರು ವಾರಗಳ ಮುಂಚೆ ಡೆಕಾಮೆಥ್ರಿನ್ ಅಂತ ಒಂದು ಕೀಟನಾಶಕ ಇದೆ, ಅದನ್ನು ಅರ್ಧ ಮಿಲಿ ಲೀಟರ್ ಒಂದು ಲೀಟರ್ ನೀರಿಗೆ, ಮತ್ತು ಆಜಾದಿ ರಕ್ತಿನ್ ಅಂತ ಅಂದ್ರೆ ಬೇವಿನ ಅಂಶದ ಕೀಟನಾಶಕ ಇದು, ಅದು 0.3% ಅಲ್ಲಿದೆ, ಅದು 2 ಮಿಲಿ ಒಂದು ಲೀಟರ್ ನೀರಿಗೆ ಸೇರಿಸಿ ಸಿಂಪಡಿಸುವುದರಿಂದ ನೊಣಗಳ ಹಾವಳಿಯನ್ನ ಸ್ವಲ್ಪ ಮಟ್ಟಿಗೆ ನಾವು ತಡೆಗಟ್ಟಬಹುದು. ಆಮೇಲೆ ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡುವುದು ತುಂಬಾ ಮುಖ್ಯ. ಯಾಕೆಂದ್ರೆ ನಾವು ರೇಟ್ ಸಿಕ್ಲಿಲ್ಲ ಅಂತ ಒಂದ್ ವಾರ ಎರಡು ವಾರ ತಡ ಮಾಡಿದ್ರೆ ನೊಣಗಳ ಹಾವಳಿ ಜಾಸ್ತಿ ಮಾಡುತ್ತೆ ಹಣ್ಣುಗಳ ಮೇಲೆ. ಅದಕ್ಕೆ ಸರಿಯಾದ ಸಮಯದಲ್ಲಿ ಕೊಯ್ಲು ಮಾಡುವುದು ತುಂಬಾ ಮುಖ್ಯವಾದ ಅಂಶ. ಇದಲ್ಲದೆ ಇನ್ನೇನ್ ಕ್ರಮ ಅನುಸರಿಸಬಹುದು ಅಂತೀರಿ? ನೊಣಗಳ ಹಾವಳಿ ಮತ್ತೆ ಹೆಚ್ಚಾಗಿದ್ದಲ್ಲಿ ವಾರಕ್ಕೊಮ್ಮೆ ವಿಷ ದ್ರಾವಣ ಸಿಂಪಡಿಸಬೇಕು. ವಿಷ ದ್ರಾವಣ ಅಂದ್ರೆ ಅದನ್ನ ಹೇಗೆ ತಯಾರಿಸ್ಕೋಬೇಕು ಅಂದ್ರೆ 100 ಗ್ರಾಂ ಬೆಲ್ಲವನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಿ ಅದಕ್ಕೆ 2 ಮಿಲಿ ಲೀಟರ್ ಅಷ್ಟು ಡೆಲ್ಟಾಮೆಥ್ರಿನ್ ಅನ್ನೋ ಕೀಟನಾಶಕವನ್ನ ಸೇರಿಸಿ ಆ ದ್ರಾವಣವನ್ನು ಮರದ ಕಾಂಡದ ಮೇಲೆ ಸಿಂಪಡಿಸಬೇಕು. ಅಂದ್ರೆ ಟ್ರೀ ಟ್ರಂಕ್ ಅಂತ ಏನ್ ಹೇಳ್ತೀವಲ್ಲ, ಅದು ಕಾಂಡದ ಮೇಲೆ. ಒಂದು ಮರಕ್ಕೆ 50-100 ಮಿಲಿ ಸಾಕಾಗುತ್ತೆ. ಇದು ಸೂರ್ಯೋತ್ತರ ಸಿಂಪರಣೆ ಅವಶ್ಯಕತೆ ಇಲ್ಲ, ಸ್ವಲ್ಪ ನೆನೆಯಬೇಕು, ನೆನೆಯ ಅವಶ್ಯಕತೆನೂ ಇಲ್ಲ. ಇದು ಊಟವಾಗಿ ಅವು ಬಳಸ್ಕೊಳ್ತವೆ. ಯಾಕೆಂದ್ರೆ ನಾವು ಬೆಲ್ಲ ಮಿಕ್ಸ್ ಮಾಡಿರ್ತೀವಿ, ಆ ಬೆಲ್ಲನ ತಿನ್ನಕ್ ಬರುತ್ತೆ, ಅದ್ರೊಳಗಡೆ ಕೀಟನಾಶಕನು ಇರುತ್ತೆ. ಸೊ ಹಂಗಾಗಿ ತಿಂದ್ಬಿಟ್ಟು ಸಾಯುತ್ತೆ. ಅಂದ್ರೆ ಗಂಡು ಮತ್ತು ಹೆಣ್ಣು ಎರಡು ನೊಣಗಳು ಬರ್ತವೆ, ಎರಡು ನೊಣಗಳೂ ಬರ್ತವೆ. ಬೆಲ್ಲ ಇರೋದ್ರಿಂದ ಬೆಲ್ಲಗೆ ಆಕರ್ಷಣೆ ಹೊಂದಿ ಬಂದು ತಿಂದು ಸಾಯುತ್ತವೆ. ಕೊಯ್ಲಿನ ನಂತರ ಹಣ್ಣುಗಳನ್ನ ಏನಾದ್ರೂ ಉಪಚಾರ ಮಾಡಬೇಕಾಗತ್ತೆ? ಕೊಯ್ಲು ನಂತರ ಉಪಚಾರ ಮಾಡಬಹುದು. ಕೊಯ್ಲು ನಂತರ ಹಣ್ಣುಗಳನ್ನು 48 ಡಿಗ್ರಿ ಸೆಲ್ಸಿಯಸ್ ನೀರಿನಲ್ಲಿ ಅಂದ್ರೆ ಬಿಸಿ ನೀರಿನಲ್ಲಿ 1 ಗಂಟೆ ನೆನೆಸಿ ತೆಗೆಯುವುದರಿಂದ ಹಣ್ಣಿನಲ್ಲಿರುವ ಮೊಟ್ಟೆಗಳನ್ನು ನಾಶಪಡಿಸಬಹುದು. ಏನಾದ್ರೂ ಹಣ್ಣುಗಳಲ್ಲಿ ಮೊಟ್ಟೆ ಇದ್ರೆ ನಮಗೆ ಗೊತ್ತಾಗೋದಿಲ್ಲ ಮೊಟ್ಟೆಗಳಿದಾವ ಇಲ್ಲ ಅಂತ. ಹೀಗೆ ಬಿಸಿನೀರಲ್ಲಿ 1 ಗಂಟೆ ಟ್ರೀಟ್ ಮಾಡೋದ್ರಿಂದ ಅದರಲ್ಲಿರೋ ಮೊಟ್ಟೆಗಳನ್ನ ನಾವು ನಾಶಪಡಿಸಬಹುದು. ಅಂದ್ರೆ ಮುಖ್ಯವಾಗಿ ನಾವು ಆಕರ್ಷಕ ಬಲೆಗಳನ್ನ 1-4 ಅಡಿ ಎತ್ತರದಲ್ಲಿ ಕೊಂಬೆಗಳಿಗೆ ಭದ್ರವಾಗಿ ಕಟ್ಟಬೇಕು. ಹೌದು, 4-5 ಅಡಿ ಎತ್ತರದಲ್ಲಿ ಕೊಂಬೆಗಳಿಗೆ ಗಟ್ಟಿಯಾಗಿ ಕಟ್ಟಬೇಕು. ಅದೇ ಬಲೆಗಳನ್ನ ನಾವು ಬಳಸ್ಕೋಬಹುದು, ರಾಸಾಯನಿಕವನ್ನ ಮಾತ್ರ ನಾವು ವಾರಕ್ಕೊಮ್ಮೆ ಬದಲಾಯಿಸಬೇಕು. ಮತ್ತೆ ಈ ಮಾವಿನ ಒಂದು ಹಂಗಾಮ ಮುಗಿದ ಮೇಲೆ ಅವನ್ನ ತೆಗೆದಿಟ್ಕೋಬಹುದು, ಮತ್ತೆ ತೆಗೆದಿಟ್ಕೊಂಡು ಮುಂದಿನ ವರ್ಷ ಬಳಸ್ಕೋಬಹುದು. ಈ ರೀತಿಯಾಗಿ ನಾವು ಒಂದ್ ರೀತಿ ಸಮಗ್ರ ರೀತಿಯಾದ ಕ್ರಮಗಳನ್ನ ಈ ಮಾವಿನ ಹಣ್ಣಿನ ನೊಣದ ನಿಯಂತ್ರಣಕ್ಕೆ ಅನುಸರಿಸಬಹುದು. ಹೌದು. ಇನ್ನೊಂದು ಈ ಮೂತಿ ಹುಳು ಅಥವಾ ಓಟೆ ಹುಳ ಅಂತ ನಾವು ಕೇಳ್ತಾ ಇರ್ತೀವಿ. ವಿಶೇಷವಾಗಿ ನಾವು ಈ ಒಂದು ಮಾವಿನ ಓಟೆಯಲ್ಲೇ ಇದನ್ನ ಕಾಣುವಂತದ್ದು. ಈ ಕೀಟದ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಈಗ ಮಾವಿನ ಹಣ್ಣಿನ ಓಟೆ ಹುಳ ಅಥವಾ ಓಟೆ ಕೊರಕ ಇದೇನಿದೆ, ಇದು ವೈಜ್ಞಾನಿಕವಾಗಿ ಈ ಕೀಟವನ್ನು ಸ್ಟರ್ನೋಕೀಟಸ್ ಮ್ಯಾಂಜಿಫೆರೆ ಎಂದು ಕರೆಯುತ್ತೇವೆ. ಇದು ಮಾವಿನ ಬಿಟ್ಟು ಬೇರೆ ಯಾವ ಬೆಳೆಗಳಲ್ಲೂ ಇದು ಬರುವುದಿಲ್ಲ. ಇದು ಮಾವಿಗೆ ಅತಿ ಮುಖ್ಯವಾದ ಕೀಟ. ಇದರ ಹಾವಳಿಯಿಂದ ಮಾವಿನ ಹಣ್ಣುಗಳನ್ನು ರಫ್ತು ಮಾಡುವುದಕ್ಕೆ ತೊಂದರೆ ಆಗಿದೆ, ಮತ್ತು ರೈತರಿಗೆ ಇದರಿಂದ ತುಂಬಾ ನಷ್ಟ ಉಂಟಾಗಿದೆ. ಅಂದ್ರೆ ಈ ಮಾವಿನ ಒಂದು ಮೂತಿ ಹುಳದ ಜೀವನ ಚರಿತ್ರೆ ಹೇಗೆ ಅಂತೀರಿ? ಇದರ ಜೀವನ ಚರಿತ್ರೆ ನೋಡೋದಾದ್ರೆ ಇದು ವರ್ಷಕ್ಕೆ 1 ಸಲ ಮಾತ್ರ ಸಂತಾನೋತ್ಪತ್ತಿ ಆಗುತ್ತದೆ. ವರ್ಷಕ್ಕೆ 1 ಜೀವನ ಚಕ್ರ ಇದ್ರದ್ದು. ಪ್ರೌಢಾವಸ್ಥೆಯ ಓಟೆ ಕೊರಕ ಕಡು ಕಂದು ಬಣ್ಣ ಅಥವಾ ಕಪ್ಪು ಬಣ್ಣ ಹೊಂದಿರುತ್ತದೆ. ಇದು 6-7 ಮಿಲಿಮೀಟರ್ ಉದ್ದ ಮತ್ತು 4 ಮಿಲಿಮೀಟರ್ ಅಗಲ ಇರುತ್ತದೆ. ಇದು ಮಾವು ಎಲ್ಲೆಲ್ಲಿ ಬೆಳೆಯುತ್ತಾರೋ, ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಎಲ್ಲೆಲ್ಲಿ ಮಾವು ಬೆಳೆಯುತ್ತಾರೋ ಅಲ್ಲೆಲ್ಲ ಕಂಡು ಬಂದಿದೆ. ಮಾವನ್ನು ಬಿಟ್ಟರೆ ಇದಕ್ಕೆ ಬೇರೆ ಊಟವಿಲ್ಲ, ಅದೇ ನಾನು ಹೇಳದ್ನಲ್ಲ. ಸೊ ಮಾವು ಬಿಟ್ಟರೆ ಬೇರೆ ಇನ್ಯಾವ ಬೆಳೆಯಲ್ಲೂ ಕೀಟ ಇದು. ಹೌದು ಹೌದು, ಮಾನೋಫೇಗಸ್ ಅಂತ ಹೇಳ್ತೀವಿ ನಾವು ಇದನ್ನ. ಈ ಕೀಟ ವರ್ಷಕ್ಕೆ 1 ಸಲ ಸಂತಾನೋತ್ಪತ್ತಿ ಮಾಡುತ್ತದೆ. ಹೂವು ಬಿಟ್ಟ 40-45 ದಿನಗಳಲ್ಲಿ ಇದರ ಚಟುವಟಿಕೆ ಶುರುವಾಗುತ್ತದೆ. ಗೋಲಿ ಗಾತ್ರ ಅಥವಾ ನಿಂಬೆ ಹಣ್ಣಿನ ಗಾತ್ರದ ಕಾಯಿಗಳ ತೊಗಟೆಯನ್ನು ಕೆರೆದು ಒಂದೊಂದೇ ಮೊಟ್ಟೆಗಳನ್ನು ಇಡುತ್ತದೆ. ಕಾಯಿಯಿಂದ ಸ್ರವಿಸಿದ ಹಂಟು ದ್ರಾವಣದಿಂದ ಮೊಟ್ಟೆ ಮುಚ್ಚಿ ಹೋಗುತ್ತದೆ. ಮೊಟ್ಟೆಗಳು 6-8 ದಿನಗಳಲ್ಲಿ ಒಡೆದು ಮರಿಯಾಗುತ್ತವೆ. ಮರಿ ಹುಳುಗಳು ಜಿಗ್ಜಾಗ್ ಮಾದರಿಯಾಗಿ ಕೊರೆದು ವಾಟೆಯನ್ನು ತಲುಪುತ್ತವೆ. ಸೊ ಇವು ಹಣ್ಣನ್ನ ತಿನ್ನೋದಿಲ್ಲ. ಸೊ ಇದು ಬೀಜನ ತಿನ್ನೋ ಹುಳು ಆಗಿರೋದ್ರಿಂದ ಇದು ಹಣ್ಣಿನ ಮಧ್ಯೆ ಅಲ್ಲಿ ಇಲ್ಲಿ ಹೋಗಿ ಓಟೆನ ಸೇರುತ್ತೆ. ಇದು ಓಟೆ ತಲುಪುತ್ತೆ, ಓಟೆ ತಲುಪುತ್ತೆ. ಓಟೆ ತಲುಪಿಲ್ಲ ಅಂದ್ರೆ ಇದು ಸತ್ತೋಗುತ್ತೆ. ಅದೇ ಆಹಾರ. ಸೊ ಓಟೆ ತಲುಪಲೇಬೇಕಿದು. ಕಾಯಿ ಬೆಳೆದಂತೆಲ್ಲ ಗಾಯ ಮಾಸಿ ಹೋಗುತ್ತದೆ. ಮರಿ ಹುಳುಗಳು ಬೀಜವನ್ನು ತಿಂದು 30-35 ದಿನಗಳಲ್ಲಿ ಬೆಳೆದು ದೊಡ್ಡದಾಗಿ ಅಲ್ಲೇ ಕೋಶಾವಸ್ಥೆಗೆ ಹೋಗುತ್ತವೆ. ಸೊ 7 ದಿನಗಳಲ್ಲಿ ಕೋಶಾವಸ್ಥೆ ಮುಗಿದು ಪ್ರೌಢಾವಸ್ಥೆಯ ಮೂತಿ ಹುಳುವಾಗಿ ಪರಿವರ್ತನೆಗೊಂಡು ಹಣ್ಣನ್ನು ಕೊರೆದುಕೊಂಡು ಹಿಕ್ಕೆಗಳನ್ನು ಬಿಟ್ಟುಕೊಂಡು ಹಣ್ಣಿನಲ್ಲಿ ರಂಧ್ರ ಮಾಡಿ ಹೊರಗೆ ಬರುತ್ತದೆ. ಹಣ್ಣು ಹಾಳಾಗುತ್ತದೆ, ನಂತರ ಕೊಳೆಯುತ್ತದೆ ಹಣ್ಣು. ಮಾರುಕಟ್ಟೆಯಲ್ಲಿ ಒಳ್ಳೆ ದರ ಸಿಗುವುದಿಲ್ಲ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಮೂತಿ ಹುಳ ಇದ್ದರೆ ಇಡೀ ಲಾಟನ್ನು ತಿರಸ್ಕರಿಸುತ್ತಾರೆ. ಒಂದು ಮೂತಿ ಹುಳ ಅಥವಾ ಓಟೆ ಹುಳ ಇದ್ರೂ ಇಡೀ ಲಾಟನ್ನು ಮಾವಿನ ಒಂದು ರಾಶಿಯನ್ನೇ ಅವರು ತಿರಸ್ಕರಿಸ್ಬಿಡ್ತಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಷ್ಟು ಮಟ್ಟಿಗೆ ಇದು ಪ್ರಾಮುಖ್ಯತೆ ಪಡೆದಿರುವಂತಹ ಕೀಟ ಅಂತ ಹೇಳ್ಬಹುದು. ಈ ಹೊರಗಡೆ ಬಂದಂತ ಮೂತಿ ಹುಳುಗಳು ಏನ್ ಮಾಡ್ತವೆ ಅಂತೀರಾ ಆಮೇಲೆ? ಈಗ ಹೊರಗಡೆ ಬಂದ ಮೂತಿ ಹುಳುಗಳು ಮಾವಿನ ಮರದ ರೆಂಬೆ ಕೊಂಬೆಗಳ ಸಂದುಗಳಲ್ಲಿ ನಿದ್ರಾವಸ್ಥೆಗೆ ಹೋಗುತ್ತವೆ. ಸೊ ಮತ್ತೆ ಮುಂದಿನ ವರ್ಷ ಚುರುಕುಗೊಂಡು ಕೆಲಸ ನಿರ್ವಹಿಸುತ್ತವೆ. ಮತ್ತೆ ಮುಂದಿನ ವರ್ಷ ಕಾಯಿ ಬಿಟ್ಟಾಗ ಮತ್ತೆ ಅವು ಚುರುಕುಗೊಂಡು ಕೆಲಸ ನಿರ್ವಹಿಸುತ್ತವೆ. ಇನ್ನು ಈ ಮಾವಿನ ಮೂತಿ ಹುಳು ಅಥವಾ ಓಟೆ ಹುಳುವಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ ಅಂತೀರಿ? ಮೊದಲನೇದಾಗಿ ಕೆಳಗೆ ಬಿದ್ದ ಕಾಯಿ ಮತ್ತು ಹಣ್ಣುಗಳನ್ನು ವಾರಕ್ಕೊಮ್ಮೆ ಹಾರಿಸಿ ನಾಶಪಡಿಸಬೇಕು. ಈ ಪ್ರಕ್ರಿಯೆಯನ್ನು ಕಟಾವು ಮಾಡುವ ತನಕ ಮುಂದುವರಿಸಬೇಕು. ಸೊ 1-2 ವಾರ ಮಾಡಿ ಬಿಡೋ ಅಂತ ಕೆಲಸ ಅಲ್ಲ ಇದು. ಕಟಾವು ಮಾಡೋವರೆಗೂ ಈ ಕಾರ್ಯವನ್ನು ನಾವು ಮುಂದುವರಿಸಬೇಕು. ನಂತರ ಅಕ್ಟೋಬರ್ ನವೆಂಬರ್ ತಿಂಗಳುಗಳಲ್ಲಿ ಅಂದ್ರೆ ಹೂ ಬಿಡುವ ಮೊದಲು ಹಳೆ ಕಡ್ಡಿ ಪೊರಕೆಯಿಂದ ಮರದ ಕಾಂಡ ಮತ್ತು ರೆಂಬೆಗಳನ್ನು ಸ್ವಚ್ಛಪಡಿಸಬೇಕು. ಯಾಕೆಂದ್ರೆ ಈ ಪ್ರೌಢಾವಸ್ಥೆಯ ಮೂತಿ ಹುಳು ರೆಂಬೆ ಟೊಂಗೆಗಳಲ್ಲಿ ಸುಪ್ತಾವಸ್ಥೆಯಲ್ಲಿರುತ್ತೆ ಅಥವಾ ನಿದ್ರಾವಸ್ಥೆಯಲ್ಲಿ ಇರುತ್ತೆ, ಅಡಕೊಂಡಿರುತ್ತೆ. ಸೊ ಅವುಗಳನ್ನ ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡೋದ್ರಿಂದ ಅವುಗಳ ಸಂಖ್ಯೆ ಕಡಿಮೆ ಆಗಿ ಹಾವಳಿ ಕಡಿಮೆ ಆಗುತ್ತದೆ. ಈ ಕಾಯಿಗಳು ನಿಂಬೆ ಅಥವಾ ಗೋಲಿ ಗಾತ್ರವಾದಾಗ ಅಸಿಫೇಟ್ ಅಂತ ಒಂದು ಕೀಟನಾಶಕ, ಇದು 1.5 ಗ್ರಾಂ 1 ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ನಂತರ 2-3 ವಾರಗಳಲ್ಲಿ ಡೆಕಾಮೆಥ್ರಿನ್ 1 ಮಿಲಿ 1 ಲೀಟರ್ ನೀರಿನಲ್ಲಿ ಸೇರಿಸಿ ಸಿಂಪಡಿಸಬೇಕು. ಸೊ ಇದರಿಂದ ಪ್ರೌಢಾವಸ್ಥೆಯ ಓಟೆ ಹುಳುಗಳು ಸಾಯುತ್ತವೆ ಮತ್ತು ಮೊಟ್ಟೆ ಇಡುವುದನ್ನು ತಡೆಗಟ್ಟಬಹುದು. ಇನ್ನ ಈ ಓಟೆಗಳು ಏನಾದರೂ ಇದ್ರೆ ಏನ್ ಮಾಡಬಹುದು ಅಂತಿದೆ? ಓಟೆ ಹುಳುಗಳು ಮಾವಿನ ತೋಟದಲ್ಲಿ ಮತ್ತು ಸಂಸ್ಕರಣಾ ಘಟಕಗಳಲ್ಲಿ ಎಲ್ಲಾ ಓಟೆಗಳನ್ನ ಅಥವಾ ಬೀಜಗಳನ್ನ ಸಂಗ್ರಹಿಸಿ ನಾಶಪಡಿಸಬೇಕು. ಆಶ್ರಯ ಪಡೆಯುತ್ತೆ, ಮುಂದಿನ ವರ್ಷ ಮತ್ತೆ ಹೆಚ್ಚಿನ ಹಾನಿ ಮಾಡೋ ಸಾಧ್ಯತೆ ಇರುತ್ತದೆ. ಸೊ ಅದನ್ನ ತಡೆಗಟ್ಟೋದಕ್ಕೋಸ್ಕರ ಮಾವಿನ ತೋಟದಲ್ಲಿ ಮತ್ತೆ ಸಂಸ್ಕರಣಾ ಘಟಕಗಳಲ್ಲಿ ಇರುವಂತ ಎಲ್ಲಾ ಬೀಜಗಳನ್ನ ಅಥವಾ ಓಟೆಗಳನ್ನ ಸಂಗ್ರಹಿಸಿ ನಾಶಪಡಿಸಬೇಕು. ಅಂದ್ರೆ ಈ ಒಂದು ಓಟೆ ಹುಳು ಮತ್ತು ಈ ಒಂದು ಹಣ್ಣಿನ ನೊಣ ಇವು ಮಾವನ್ನ ಬಾಧಿಸುವಂತ ಮುಖ್ಯವಾದಂತ ಒಂದು ಕೀಟಪೀಡೆಗಳು ಅಂತ ಹೇಳ್ಬೋದು. ವಿಶೇಷವಾಗಿ ಈ ಮಾವು ಒಂದು ಅಭಿವೃದ್ಧಿ ಆಗ್ತಾ ಇರುವಂತ ಹಂತದಿಂದ ಪ್ರಾರಂಭವಾಗಿ ದೋರ್ಗಾಯ ಹಂತದಲ್ಲಿ ಇವು ಹೆಚ್ಚು ಹಾನಿಯನ್ನ ಉಂಟು ಮಾಡುವಂತ ಕೀಟಗಳು. ಇವುಗಳ ನಿಯಂತ್ರಣಕ್ಕೆ ನಾವು ಮುಂಜಾಗ್ರತೆಯನ್ನು ವಹಿಸಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಕೈಗೊಳ್ಳೋದು ಬಹಳ ಮುಖ್ಯ ಅಂತಿದೆ. ಹೌದು. ಆಮೇಲೆ ಈಗ ನಾನು ಹೇಳಿದ ಎಲ್ಲಾ ಹತೋಟಿ ಕ್ರಮಗಳು ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ, ಸೊ ಇದು ಈ ಸಂಸ್ಥೆ ಹೆಸರುಘಟ್ಟದಲ್ಲಿದೆ. ಇವರು ಶಿಫಾರಸು ಮಾಡಿರುವಂತ ಕ್ರಮಗಳಿವು. ಸೊ ಹೆಚ್ಚಿನ ಮಾಹಿತಿಗೆ ರೈತರು IIHR ವೆಬ್ಸೈಟ್ ಅನ್ನ ನೋಡಬಹುದು. ಆಮೇಲೆ ಅವರು ಹಣ್ಣಿನ ಬೆಳೆಗಳಿಗೆ ಅನುಸಾರವಾಗಿ ಆಪ್ಸ್ ಅನ್ನು ಡೆವಲಪ್ ಮಾಡಿದ್ದಾರೆ. ರೈತರ ಹತ್ರ ಸ್ಮಾರ್ಟ್ ಫೋನ್ಸ್ ಇದ್ರೆ ಆಪ್ಸ್ ಡೌನ್ಲೋಡ್ ಮಾಡಿಕೊಂಡು ಇದರ ಒಂದು ಉಪಯೋಗವನ್ನು ಅವರು ಪಡ್ಕೋಬಹುದು, ಪ್ರಯೋಜನವನ್ನ ಪಡ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ಮಾವಿನ ಒಂದು ಹಣ್ಣಿನ ನೊಣ ಮತ್ತು ಮಾವಿನ ಒಟೆ ಹುಳುವಿನ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಎನ್ ಸುಮಿತ್ರಮ್ಮ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9446823336. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9446863336. ತುಂಬ ಸಂತೋಷ ಡಾಕ್ಟರ್ ಸುಮಿತ್ರಮ್ಮ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಮಾವಿನಲ್ಲಿ ಕಂಡುಬರುವಂಥ ಹಣ್ಣಿನ ನೊಣ ಮತ್ತು ಮಾವಿನ ಓಟೆ ಕೊರಕದ ಒಂದು ಬಾಧೆ ಅದರ ನಿಯಂತ್ರಣದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಮಾವಿನ ಹಣ್ಣಿನ ನೊಣ ಮತ್ತು ಓಟೆ ಕೊರಕ ನಿಯಂತ್ರಣ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎನ್ ಸುಮಿತ್ರಮ್ಮ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಪ್ರಸಾರವಾಯಿತು. ಕೇಳೋಣ ಮೇವಿನ ಸಮರ್ಥ ಬಳಕೆ ಈ ಕುರಿತು ಮಾಹಿತಿ. ರೈತರು ತಾವು ಬೆಳೆದಂಥ ಆಹಾರದ ಬೆಳೆಗಳನ್ನು ಒಕ್ಕಲು ಮಾಡಿದ ನಂತರ ಉಳಿದ ಹುಲ್ಲು, ಸೊಪ್ಪು, ಹೊಟ್ಟು ಮುಂತಾದಂಥ ತ್ಯಾಜ್ಯ ವಸ್ತುಗಳನ್ನು ತಮ್ಮ ಪಶುಗಳಿಗೆ ಮೇವಾಗಿ ಬಳಸುವಂಥದ್ದು ಬಹಳ ಸಾಮಾನ್ಯವಾದಂಥ ಪದ್ಧತಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಬೆಳೆಯ ಆಯ್ಕೆ ಮತ್ತು ಬೆಳೆಯುವಂಥ ವಿಧಾನಗಳಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ. ಹೆಚ್ಚಿನ ಮೇವಿನ ದೊರೆಯುವಿಕೆಯಲ್ಲಿ ಏರುಪೇರು ಕೂಡ ಉಂಟಾಗಿದೆ. ಹೆಚ್ಚಿನ ಇಳುವರಿಗೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರೋದ್ರಿಂದ ಈ ಬೆಳೆಗಳಿಂದ ದೊರೆಯುವಂಥ ಮೇವಿಗೆ ನಾವು ಅಷ್ಟೊಂದು ಗಮನವನ್ನು ಕೊಡ್ತಾ ಇಲ್ಲ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಮೇವಿನ ಪ್ರಮಾಣ ಕಡಿಮೆಯಾಗಿ ಕೊರತೆ ಕೂಡ ಕಂಡುಬರ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅವಶ್ಯಕತೆಗೆ ಅನುಗುಣವಾಗಿ ಈ ಮೇವು ದೊರೀತಾ ಇದೆ. ಇದರ ಜೊತೆಗೆ ಹೆಚ್ಚು ಹಾಲಿನ ಇಳುವರಿ ಕೊಡುವಂಥ ಹಸು ಮತ್ತು ಎಮ್ಮೆ ತಳಿಗಳ ಬಗ್ಗೆ ರೈತರು ಉತ್ಸಾಹವನ್ನು ತೋರ್ತಾ ಇದ್ದಾರೆ. ಈ ತಳಿಗಳು ಹೆಚ್ಚಿನ ಮೇವನ್ನು ಬಯಸ್ತವೆ. ಮೇವಿನ ಕೊರತೆ ಸಂದರ್ಭದಲ್ಲಿ ಇವುಗಳ ಹಾಲಿನ ಉತ್ಪಾದನೆಯಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇದೆ. ಮೇವಿನ ಕೊರತೆ ವಿಶೇಷವಾಗಿ ಮುಂಗಾರಿನ ನಂತರ ಪ್ರಾರಂಭವಾಗಿ ಬೇಸಿಗೆಯಲ್ಲಿ ಹೆಚ್ಚಾಗುತ್ತೆ. ಅದೇ ರೀತಿ ಹಾಲಿನ ಇಳುವರಿಯಲ್ಲೂ ಕೂಡ ಗಣನೀಯವಾದ ಕುಸಿತ ಉಂಟಾಗುತ್ತೆ. ಮೇವಿನ ಕೊರತೆ ಇರುವಂಥ ಸಂದರ್ಭದಲ್ಲಿ ನಮಗೆ ಅದನ್ನು ತಕ್ಷಣ ಉತ್ಪಾದನೆ ಮಾಡಿಕೊಳ್ಳೋದು ಅಸಾಧ್ಯ. ನಮ್ಮಲ್ಲಿ ದೊರೆಯುವಂಥ ಮತ್ತು ಈಗಾಗಲೇ ನಮ್ಮ ಹತ್ತಿರ ಇರುವಂಥ ಮೇವನ್ನು ಬಹಳ ಸಮರ್ಥವಾಗಿ ಬಳಸೋದ್ರ ಬಗ್ಗೆ ನಾವು ಗಮನವನ್ನು ಕೊಡಬೇಕಾಗುತ್ತೆ. ಇವುಗಳಲ್ಲಿ ಮುಖ್ಯವಾಗಿ ಮೇವಿನ ಸಂರಕ್ಷಣೆ, ಮೇವು ಬಳಕೆಯ ವಿಧಾನಗಳು ಮತ್ತು ಮೇವು ಪೋಲಾಗದಂತೆ ತಡೆಯುವಂಥ ಕ್ರಮಗಳ ಬಗ್ಗೆ ನಾವು ವಿಶೇಷವಾದ ಒತ್ತನ್ನು ಕೊಡಬೇಕಾಗುತ್ತೆ. ಸಮರ್ಥ ಮೇವಿನ ಬಳಕೆಯಲ್ಲಿ ಮೇವಿನ ಸಂರಕ್ಷಣೆ ಬಹಳ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಸೂಕ್ತವಲ್ಲದ ಸಂರಕ್ಷಣಾ ವಿಧಾನ, ಕಳಪೆ ಗುಣಮಟ್ಟದ ಮೇವು, ಮಳೆ ಬಿಸಿಲು ಮುಂತಾದಂಥ ಹವಾಮಾನದ ಅಂಶಗಳಿಂದ ಈ ಮೇವು ಬೇಗ ಹಾಳಾಗೋದು, ಈ ಒಂದು ಕಾರಣಗಳಿಂದ ಮೇವು ನಿರೀಕ್ಷಿತ ಸಮಯದವರೆಗೆ ದೊರೆದಲೇ ಮೇವಿನ ಅಭಾವ ಸೃಷ್ಟಿಯಾಗುತ್ತೆ. ರೈತರು ಮೇವಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸದೆ ಹೆಚ್ಚು ತೇವಾಂಶ ಇರುವಂಥ ಸ್ಥಳದಲ್ಲಿ ಮೇವನ್ನು ಸಂಗ್ರಹಣೆ ಮಾಡೋದ್ರಿಂದ ಅದು ಬೇಗ ಕೊಳತು ಹಾನಿಯಾಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಜಾಸ್ತಿ ಒಣಗದಂಥ ಮತ್ತು ಸೀಳಾಗಿರುವಂಥ ಹಾಗೆಯೇ ಉಪಯುಕ್ತವಲ್ಲದ ಗಟ್ಟಿಯಾದಂಥ ಭಾಗಗಳು ಸೇರಿಕೊಂಡು ಮೇವು ತನ್ನ ಗುಣಮಟ್ಟವನ್ನು ಕಳ್ಕೊಳ್ಳುತ್ತೆ. ಆದ್ದರಿಂದ ಮೇವನ್ನು ಸಂಗ್ರಹಿಸುವಾಗ ಕಡಿಮೆ ತೇವಾಂಶ ಇರೋ ರೀತಿಯಲ್ಲಿ ನಾವು ಒಣಗಿಸ್ಕೋಬೇಕು. ಹಾಗೆಯೇ ಹೆಚ್ಚು ಎಲೆಗಳು ಮತ್ತು ಗರಿಗಳು ಇರೋ ರೀತಿಯಲ್ಲಿ ನೋಡ್ಕೋಬೇಕು. ಅದೇ ರೀತಿ ಗುಣಮಟ್ಟದ ಕಾಂಡ ಮತ್ತು ಬೇರೆ ಭಾಗಗಳು ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಈ ಒಣ ಸೊಪ್ಪು ಮತ್ತು ಹುಲ್ಲುಗಳನ್ನು ಬಣವೆ ರೂಪದಲ್ಲಿ, ಹೊಟ್ಟನ್ನು ರಾಶಿ ರೂಪದಲ್ಲಿ ಸಂಗ್ರಹಿಸಬೇಕಾಗತ್ತೆ. ಇವುಗಳನ್ನು ತೇವ ಇಲ್ಲದೇ ಇರುವಂಥ ಜಮೀನಿನಲ್ಲಿ ಹಾಗೆಯೇ ಹೆಚ್ಚು ಮಳೆಯಿಂದ ನಷ್ಟವಾಗದ ರೀತಿಯಲ್ಲಿ ನಾವು ಸಂರಕ್ಷಣೆ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಹಸಿರು ಮೇವು ದೊರೆಯುವಂಥ ಸಂದರ್ಭದಲ್ಲಿ ಹಸಿರು ಮೇವನ್ನು ರಸಮೇವಾಗಿ ಪರಿವರ್ತಿಸುವಂಥ ಕ್ರಮವನ್ನು ನಾವು ತೆಗೆದುಕೋಬೇಕು. ಬೆಳೆಗಳನ್ನು ಕಟಾವು ಮಾಡುವಾಗ ಮತ್ತು ಅವುಗಳನ್ನು ಕಣಕ್ಕೆ ಸಾಗಿಸುವಾಗ ಎಲ್ಲೂ ಕೂಡ ಬಿದ್ದು ಹಾಳಾಗದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಜಾನುವಾರುಗಳಿಗೆ ಮೇವನ್ನು ಅವುಗಳ ಬೇಡಿಕೆಗೆ ಅನುಗುಣವಾಗಿ ಕೊಡಬೇಕು. ಆಗ ಮಾತ್ರ ಅವುಗಳ ಆರೋಗ್ಯ ಸುಧಾರಣೆಯಾಗುತ್ತೆ, ಹಾಲಿನ ಅಧಿಕ ಇಳುವರಿಯನ್ನು ನಾವು ಪಡಿಬಹುದು. ಸಾಮಾನ್ಯವಾಗಿ ಮೇವಿನ ಪ್ರಮಾಣ ಆ ಜಾನುವಾರುವಿನ ದೇಹ ಮತ್ತು ಆ ತಳಿಗಳ ಮೇಲೆ ಅವಲಂಬಿತ ಆಗಿರುತ್ತೆ. ದೇಶಿ ಹಸುಗಳು ಪ್ರತಿದಿನ ಅವುಗಳ ದೇಹ ತೂಕದ 2% ಒಣಮೇವಿನ ರೂಪದಲ್ಲಿ ಸೇವಿಸ್ತವೆ. ವಿದೇಶಿ ತಳಿಗಳು ಮತ್ತು ಮಿಶ್ರತಳಿ ಹಸುಗಳು ಅವುಗಳ ದೇಹದ 2.5% ತೂಕದ ಮೇವನ್ನು ಬಯಸ್ತವೆ. ಎಮ್ಮೆಗಳು ಅವುಗಳ ದೇಹ ತೂಕದ 3% ಈ ಮೇವಿನ ರೂಪದಲ್ಲಿ ಬೇಡಿಕೆಯಾಗಿ ಹೊಂದಿರ್ತವೆ. ಇವುಗಳಲ್ಲಿ 1/3 ನಾವು ಹಿಂಡಿಗಳ ರೂಪದಲ್ಲಿ ಕೊಡಬೇಕಾಗತ್ತೆ, 2/3 ಮೇವಿನ ರೂಪದಲ್ಲಿ ಕೊಡಬೇಕು. ಎಲ್ಲಿ ಹಸಿರು ಮೇವು ಹೆಚ್ಚಾಗಿ ಸಿಗುತ್ತೋ ಅಲ್ಲಿ ಈ ಒಣಮೇವಿನ 1/3 ಹಸಿರು ಹುಲ್ಲಿನ ರೂಪದಲ್ಲಿ ಕೊಡಬೇಕಾಗತ್ತೆ. ಈಗ 400 kg ತೂಕ ಇರುವಂಥ ಎಮ್ಮಿಗೆ ದಿನಕ್ಕೆ 12 kg ಒಣಮೇವು ಬೇಕಾಗತ್ತೆ. ಇದರಲ್ಲಿ 4 kg ನಾವು ಹಿಂಡಿಗಳ ರೂಪದಲ್ಲಿ ಕೊಡಬಹುದು, 8 kg ಮೇವಿನ ರೂಪದಲ್ಲಿ ಕೊಡಬೇಕಾಗತ್ತೆ. ಇದರಲ್ಲಿ ಪುನಃ 5.3 kg ಒಣಹುಲ್ಲಿನ ರೂಪದಲ್ಲಿ ಕೊಡಬೇಕಾಗತ್ತೆ. ಉಳಿದ 2.7 kg ಮೇವನ್ನು ಹಸಿರು ಹುಲ್ಲಿನ ರೂಪದಲ್ಲಿ ಕೊಡಬೇಕಾಗತ್ತೆ. ಹಸಿರು ಹುಲ್ಲಿನಲ್ಲಿ 75% ನೀರಿನ ಅಂಶ ಇರೋದ್ರಿಂದ 2.7 kg ಒಣಮೇವಿನ ಪ್ರಮಾಣವನ್ನು ಸರಿದೂಗಿಸೋದಕ್ಕೆ 10 kg ಹಸಿರು ಹುಲ್ಲನ್ನು ಕೊಡಬೇಕಾಗತ್ತೆ. ಈ ರೀತಿಯಲ್ಲಿ ನಾವು ಮೇವನ್ನು ಬಳಸೋದ್ರಿಂದ ಮೇವಿನ ಒಂದು ನಷ್ಟವನ್ನು ಕಡಿಮೆ ಮಾಡ್ಕೋಬಹುದು. ಮೇವಿನ ಬಳಕೆಯನ್ನು ನಾವು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡ್ಕೋಬೇಕು ಅಂದರೆ ಕೆಲವೊಂದು ವಿಧಾನಗಳನ್ನು ಅನುಸರಿಸಬೇಕಾಗತ್ತೆ. ಮೊದಲನೇದಾಗಿ ನಾವು ಮುಖ್ಯವಾಗಿ ಮೇವನ್ನು ತುಂಡು ತುಂಡು ಮಾಡಿ ಕೊಡಬೇಕಾಗತ್ತೆ. ಬಹಳಷ್ಟು ಸಲ ರೈತ ಬಾಂಧವರು ಇಡೀ ಸೊಪ್ಪನ್ನು, ಹುಲ್ಲನ್ನು ಮತ್ತು ಮೇವನ್ನು ಜಾನುವಾರುಗಳಿಗೆ ಕೊಡ್ತಾರೆ. ಜಾನುವಾರುಗಳು ಕೇವಲ ಮೃದುವಾದಂಥ ಮತ್ತು ಸುಲಭವಾಗಿ ಅಗೆಯೋದಕ್ಕೆ ಸಾಧ್ಯವಾಗುವಂತಹ ಪದಾರ್ಥಗಳನ್ನು ತಿಂದು ಬೇರೆ ವಸ್ತುಗಳನ್ನು ಹಾಗೇನೆ ಬಿಟ್ಟುಬಿಡ್ತವೆ. ಮೇವನ್ನು 2-3 cm ಉದ್ದದ ತುಂಡನ್ನು ಮಾಡಿ ಅಥವಾ ಕತ್ತರಿಸಿ ಕೊಡೋದ್ರಿಂದ ಅವು ಪೂರ್ಣವಾಗಿ ತಿನ್ನೋದಕ್ಕೆ ಅನುಕೂಲವಾಗುತ್ತೆ, ಉತ್ತೇಜನ ಕೂಡ ಕೊಟ್ಟಂತಾಗತ್ತೆ. ಇನ್ನು ಒಣಮೇವಿಗೆ ನೀರನ್ನು ಚಿಮುಕಿಸೋದು ಬಹಳ ಮುಖ್ಯ. ಒಣಮೇವು ನಮ್ಮ ಜಾನುವಾರುಗಳಿಗೆ ಅಗೆಯೋದಕ್ಕೆ ಹೆಚ್ಚು ಕಠಿಣವಾಗಿರುತ್ತೆ, ಇದರಿಂದ ಅವುಗಳಿಗೆ ತೊಂದರೆ ಕೂಡ ಉಂಟಾಗುತ್ತೆ. ಆದ್ದರಿಂದ ತುಂಡು ಮಾಡಿದಂಥ ಒಣಮೇವಿಗೆ ನೀರನ್ನು ಚಿಮುಕಿಸಿದರೆ ಅದು ಮೃದುವಾಗಿ ಜಾನುವಾರುಗಳಿಗೆ ಹೆಚ್ಚು ಇಷ್ಟ ಆಗುತ್ತೆ. ಇನ್ನು ಉಪ್ಪು ನೀರಿನ ಉಪಚಾರವನ್ನು ಕೂಡ ಈ ಮೇವಿಗೆ ನಾವು ಕೊಡಬಹುದು. ತುಂಡು ಮಾಡಿದಂಥ ಒಣಮೇವಿಗೆ ಉಪ್ಪು ನೀರಿನ ಉಪಚಾರವನ್ನು ಕೊಡೋದ್ರಿಂದ ಅದರ ರುಚಿ ಹೆಚ್ಚಾಗುತ್ತೆ, ಇದರಿಂದ ಜಾನುವಾರುಗಳು ಮೇವನ್ನು ತಿನ್ನೋದಕ್ಕೆ ಅನುಕೂಲವಾಗುತ್ತೆ. ಇಂತಹ ಸಂದರ್ಭದಲ್ಲಿ 100 kg ತುಂಡು ಮಾಡಿದಂಥ ಮೇವಿಗೆ 1 kg ಉಪ್ಪು ಮತ್ತು 15 L ನೀರನ್ನು ಸಿಂಪಡಿಸಿ ಮೇವಿನ ಉಪಚಾರವನ್ನು ನಾವು ಮಾಡಬಹುದು. ಇನ್ನು ಬೆಲ್ಲದ ನೀರಿನ ಉಪಚಾರ ಕೂಡ ಬಹಳ ಮುಖ್ಯವಾದಂಥದ್ದು. ತುಂಡು ತುಂಡಾಗಿ ಕತ್ತರಿಸಿದಂಥ ಮೇವಿಗೆ ಬೆಲ್ಲದ ನೀರಿನ ಉಪಚಾರ ಮಾಡೋದರಿಂದ ಮೇವಿನ ರುಚಿಯಲ್ಲಿ ಬದಲಾವಣೆಯಾಗಿ ಜಾನುವಾರುಗಳಿಗೆ ಹೆಚ್ಚು ಇಷ್ಟ ಆಗುತ್ತೆ. ಇದರಿಂದ ಮೇವನ್ನು ಯಾವುದೇ ನಷ್ಟ ಇಲ್ಲದಲೇ ಅವು ಸ್ವೀಕರಿಸ್ತವೆ. ಇಲ್ಲಿ 100 kg ತುಂಡರಿಸಿದಂಥ ಒಣಮೇವಿಗೆ 5 kg ಬೆಲ್ಲವನ್ನು 15 L ನೀರಿನಲ್ಲಿ ಕರಗಿಸಿ ಮೇವಿನ ಜೊತೆ ಮಿಶ್ರಣ ಮಾಡಬೇಕಾಗತ್ತೆ. ಇನ್ನು ಯೂರಿಯಾ ಉಪಚಾರವನ್ನು ಕೊಡೋದು ಕೂಡ ಅಷ್ಟೇ ಮುಖ್ಯ. ವಿಶೇಷವಾಗಿ ಒಣಮೇವಿನಲ್ಲಿ ಸಸಾರಜನಕದ ಅಂಶ ಕಡಿಮೆ ಇರೋದರಿಂದ ಅವುಗಳ ಸೇವನೆಯಿಂದ ನಮ್ಮ ಜಾನುವಾರುಗಳಿಗೆ ನಿರೀಕ್ಷಿತ ಮಟ್ಟದ ಸಸಾರಜನಕ ದೊರೆಯುವುದಿಲ್ಲ. 100 kg ತುಂಡರಿಸಿದಂಥ ಒಣಮೇವಿಗೆ ಉಪ್ಪು ಮತ್ತು ಬೆಲ್ಲದ ಸೂಕ್ತ ಉಪಚಾರದೊಂದಿಗೆ 1 kg ಯೂರಿಯಾ ಗೊಬ್ಬರ, 1 kg ಖನಿಜ ಮಿಶ್ರಣವನ್ನು 25 L ನೀರಿನಲ್ಲಿ ಕರಗಿಸಿಕೊಂಡು ಉಪಚಾರ ಮಾಡೋದರಿಂದ ಮೇವಿನ ಸಸಾರಜನಕದ ಕೊರತೆಯನ್ನು ನಾವು ನೀಗಿಸಬಹುದು, ಜೊತೆಗೆ ಮೇವಿನ ಗುಣಮಟ್ಟವನ್ನು ಕೂಡ ಸುಧಾರಿಸಬಹುದು. ಯೂರಿಯಾ ಉಪಚಾರಕ್ಕೆ ಒಳಪಟ್ಟಂಥ ಮೇವನ್ನು 6 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಕರುಗಳಿಗೆ ಕೊಡಬಾರದು. ಈ ರೀತಿಯಾಗಿ ಮೇವನ್ನು ನಾವು ಜಾನುವಾರುಗಳಿಗೆ ಹೆಚ್ಚು ಇಷ್ಟಾಗೋ ರೀತಿಯಲ್ಲಿ ಮಾಡೋದರಿಂದ ಅವು ಬಿಡುವಂಥ ಮೇವಿನ ಭಾಗ ಕಡಿಮೆಯಾಗಿ ಮೇವಿನ ಬಳಕೆ ಹೆಚ್ಚು ಸಮರ್ಥವಾಗುತ್ತೆ. ಇನ್ನು ಮೇವು ಪೋಲಾಗದಂತೆ ತಡೆಯೋದಕ್ಕೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಬೇರೆ ಬೆಳೆಗಳ ಸೊಪ್ಪು, ಹುಲ್ಲು, ಹೊಟ್ಟು ಮುಂತಾದವುಗಳನ್ನು ಮೇವಿಗಾಗಿ ಬಳಸುವಂಥ ಸಂದರ್ಭದಲ್ಲಿ ಅವುಗಳ ಒಂದು ಕಟಾವಾದ ತಕ್ಷಣ ನಾವು ಶೇಖರಣೆ ಮಾಡ್ಕೋಬೇಕಾಗತ್ತೆ. ಒಣಗಿಸಿ ಸೂಕ್ತವಾದಂಥ ಸ್ಥಳದಲ್ಲಿ ಈ ಸೊಪ್ಪು ಮತ್ತು ಹುಲ್ಲನ್ನು ಬಣವೆ ರೂಪದಲ್ಲಿ ನಾವು ಸಂಗ್ರಹಣೆ ಮಾಡ್ಕೋಬೇಕಾಗತ್ತೆ. ಹೊಟ್ಟನ್ನು ರಾಶಿ ರೂಪದಲ್ಲಿ ಸಂಗ್ರಹಿಸಬೇಕು. ಸಂಗ್ರಹಿಸಿದಂಥ ಮೇವನ್ನು ಕೀಟಗಳಿಂದ ಮತ್ತು ಶಿಲೀಂಧ್ರಗಳಿಂದ ಸುರಕ್ಷಿತವಾಗಿ ಇರೋ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ. ಮೇವನ್ನು ಬಳಸುವಾಗ ಒಂದು ಕಡೆಯಿಂದ ತೆಗೆದು ಅದನ್ನು ಪ್ರಾರಂಭ ಮಾಡಿ ಇನ್ನೊಂದು ಕಡೆಗೆ ನಾವು ಮುಂದುವರಿಬೇಕಾಗತ್ತೆ. ಈ ಸಂದರ್ಭದಲ್ಲಿ ಕೇವಲ ನಮಗೆ ಅಗತ್ಯ ಇರುವಂಥ ಮೇವನ್ನು ಮಾತ್ರ ಹೊರಗಡೆ ತೆಗೆದು ಬಳಸಬೇಕಾಗತ್ತೆ. ಜಾನುವಾರುಗಳಿಗೆ ಮೇವನ್ನು ಪ್ರತಿದಿನ ನಿರ್ದಿಷ್ಟ ಸಮಯದಲ್ಲಿ. ಮೇವಿನ ಸಮರ್ಥ ಬಳಕೆ ಕುರಿತು ಮಾಹಿತಿಯನ್ನ ಇದುವರೆಗೆ ಆಲಿಸಿದಿರಿ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿಯಿಂದ ಪ್ರಸಾರವಾಯಿತು. ಸಮಯವಾಗಿದೆ 6:40. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳನ್ನು ಈಗ ಆಲಿಸುವಿರಿ. ಇನ್ನು ಮುಂದೆ 6:30 ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದಿಂದ. 6:21 ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಕಾರ್ಯಕ್ರಮ. ಈ ರಾತ್ರಿ 7:45 ಭಾರತದ ರಾಷ್ಟಪತಿಯವರ ಚುನಾವಣಾ ಪ್ರಕ್ರಿಯೆ. ಈ ವಿಷಯವಾಗಿ ಡಾ ಶಿಲ್ಪಾ ಎಂಎಲ್ ಇವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಶಿಕಾಂತ್ ಎಂ ಮುಮ್ಮಿಗಟ್ಟಿ. 9:05 ಮುಷೈರಾ ಕವಿಗೋಷ್ಠಿಯನ್ನು ಆಲಿಸುವಿರಿ. ಭಾಗವಹಿಸುತ್ತಾರೆ ಯಹಿಯಾ ನಸೀಂ, ಗುಫ್ರಾಮ್ ಅನ್ಸದ್, ಇನಾಯತ್ ಅಮೀನ್, ಸಬಾ ಅಂಜುಮ್ ಆಶಿ, ರಿಯಾಜ್ ಅಹಮದ್ ಕುಮಾರ್ ಮತ್ತು ನದೀಂ ಫಾರೂಖಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ರಾತ್ರಿ 9:30 ಅಮೃತ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸರಣಿಯಲ್ಲಿ 1940 ಪಾಕಿಸ್ತಾನ ಬೇಡಿಕೆ ಹಾಗೂ 1946 ನೇರ ಕ್ರಮ ಯೋಜನೆ. ಈ ಕುರಿತು ಬಿಆರ್ ಗೋಪಾಲ ನಿವೃತ್ತ ಪ್ರಾಂಶುಪಾಲರು ಇವರಿಂದ ಮಾಹಿತಿ. ಇದು ಬೆಂಗಳೂರು ಆಕಾಶವಾಣಿ ಕೊಡುಗೆ. ಇನ್ನು ರಾತ್ರಿ 10:05 ಪ್ರಸಾರವಾಗುವ ನಾಟಕ ಮಾಯಾಮೃಗ. ಮೂಲ ಕಥೆ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ಬಾನುಲಿ ರೂಪ ಎಸ್ಎಸ್ ಹಿರೇಮಠ್. ನಿರ್ಮಾಣ ರಮಾ ಎಸ್ ಹಿರೇಮಠ್. ಕಲಬುರಗಿ ಕೇಂದ್ರದ ಕೊಡುಗೆ. ಈ ರಾತ್ರಿ 10:35 ವಿಶೇಷ ಕಾರ್ಯಕ್ರಮ ಸೇವೆ ಆಡಳಿತ ಮತ್ತು ಬಡವರ ಕಲ್ಯಾಣದ 8 ವರ್ಷಗಳು. ಎನ್ಡಿಎ